ಅನಾದಿ ಅನಂತ ಕಾಲಕ್ಕೂ ಪರಮಾತ್ಮನೇ ಸರ್ವೋತ್ತಮ ಅನ್ನೋದನ್ನು ತಿಳಿಸ್ತಾರೆ. ಶಕ್ತರೆನಿಸುವರಿಲ್ಲ ಅತಿ ವ್ಯತಿರಿಕ್ತ ಸುರಗಣದೊಳಗೆ ಸರ್ವೋದ್ರಿಕ್ತನೆನಿಸುವ ಸರ್ವರಿಂದರೆ ಆವ ಕಾಲದಲ್ಲಿ ಭಕ್ತಿಪೂರ್ವಕವಾಗಿ ಅನ್ಯ ಪ್ರಸಕ್ತಿಗಳನ್ನು ಈಡಿಯಾಡಿ ಪರಮಾಸಕ್ತನಾಗಿರೋ ಹರಿಕಥಾಮೃತ ಪಾನ ವಿಷಯದಲ್ಲಿ ದೇವತಾ ಸಮೂಹದಲ್ಲಿ ಭಗವಂತ ಒಬ್ಬನೇ ಸರ್ವಶಕ್ತ ಸರ್ವಸಮರ್ಥ. ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಸಮರ್ಥ, ಕಾರಯಿತುಂ ಅನ್ಯತಾ ಕಾರಯಿತುಂ ಅಕಾರಯಿತುಂ ಸಮರ್ಥನಾದವನು ಪರಮಾತ್ಮ ಒಬ್ಬನೇ. ಅವನನ್ನು ಬಿಟ್ಟರೆ ಬ್ರಹ್ಮಾದಿ ದೇವತೆಗಳಿಂದ ತೃಣಜೀವರ ಪರ್ಯಂತ ಯಾರಿಗೂ ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀದೇವಿಯೂ ಪರಮಾತ್ಮನ ಶ್ರೀಯತ್ ಕಟಾಕ್ಷ ಬಲವತ್ ಭಗವಂತನ ಕೃಪಾ ಕಟಾಕ್ಷದಿಂದ ಅವನ ಅನುಗ್ರಹದಿಂದನೇ ಸೃಷ್ಟಿಯಾದಿ ಕಾರ್ಯಗಳನ್ನು ಮಾಡ್ತಾಳೆ ಹೊರತು ಲಕ್ಷ್ಮಿಯಿಂದ ಪ್ರಾರಂಭ ಮಾಡಿ ತೃಣಜೀವರ ಪರ್ಯಂತ ಎಲ್ಲರೂ ಕೂಡ ಅಸ್ವತಂತ್ರರೇ. ಬಿಂಬರೂಪಿ ಪರಮಾತ್ಮ ಅವನೊಬ್ಬನೇ ಸರ್ವೋತ್ತಮ. ಸರ್ವರಿಂದಲೂ ಸರ್ವ ಕಾಲದಲ್ಲೂ ಸರ್ವೋತ್ತಮ ಅಂತ ಹೇಳಿಸ್ಕೊಳ್ಳೋನು ಪರಮಾತ್ಮ ಒಬ್ಬನೇ. ಅದನ್ನೇ ತಿಳಿಸ್ತಾರೆ ದಾಸರು. ಶಕ್ತರೆನಿಸುವರಿಲ್ಲ ಹರಿ ವ್ಯತಿರಿಕ್ತ ಸುರಗಣದೊಳಗೆ. ಪರಮಾತ್ಮನನ್ನು ಬಿಟ್ಟರೆ ನಂತರದಲ್ಲಿ ಲಕ್ಷ್ಮೀದೇವಿ ನಿತ್ಯಮುಕ್ತಳು, ಅವಳಿಗೆ ಕರ್ಮಬಂಧನಗಳಿಲ್ಲ. ಇನ್ನು ಬ್ರಹ್ಮಾದಿ ದೇವತೆಗಳಿಂದ ತೃಣಜೀವರ ಪರ್ಯಂತ ಎಲ್ಲರೂ ತ್ರಿಗುಣಗಳಿಂದಲೂ ಬದ್ಧರು, ಕರ್ಮದಿಂದಲೂ ಬದ್ಧರು. ಬ್ರಹ್ಮ ವಾಯು ಸರಸ್ವತಿ ಭಾರತಿ ಪರಶುಕ್ಲತ್ರಯರಲ್ಲಿ ಸೇರಿರುವಂಥವರು ಅವರಲ್ಲಿ ತ್ರಿಗುಣಗಳಿದ್ದರೂ ಕೂಡ ಸತ್ವಗುಣ ಪ್ರಾಚುರ್ಯ ರಜೋತಮೋ ಗುಣಗಳ ಕಾರ್ಯ ಇಲ್ಲ. ಇನ್ನು ಅವರನ್ನು ಹೊರತುಪಡಿಸಿದರೆ ರುದ್ರಾದಿ ದೇವತೆಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಎಲ್ಲರೂ ಗುಣಗಳಿಂದನೂ ಬದ್ಧರು, ಕರ್ಮದಿಂದಲೂ ಬದ್ಧರು. ಕರ್ಮ ವಶದಿಂದ ಕರ್ಮವನ್ನು ಮಾಡ್ತಾರೆ, ಅದರ ಫಲವನ್ನು ಉಣ್ತಾರೆ. ಕರ್ಮ ಮಾಡಿ ಫಲ ಉಣದೇ ಇರತಕ್ಕಂಥವನು ಅಂತಾದರೆ ಪರಮಾತ್ಮ ಒಬ್ಬನೇ. ಇನ್ಯಾರು ಭೂಮಿಯಲ್ಲಾಗಲಿ ಸ್ವರ್ಗದಲ್ಲಾಗಲಿ ಇಲ್ಲ. ದೇವ ದಾನವ ಮಾನವ ಇವರ ಯಾರೊಳಗೂ ಕರ್ಮಫಲ ಉಣದೇ ಇರತಕ್ಕಂಥ ಜೀವ ಇನ್ಯಾರೂ ಇಲ್ಲ ಅಂದರೆ ಉಪಲಕ್ಷಣೀಯ ಲಕ್ಷ್ಮೀದೇವಿಯನ್ನು ಸೇರಿ. ಕರ್ಮ ಮಾಡಿ ಫಲ ಉಣದೇ ಇರೋವಂತಹ ಶಕ್ತಿ ಅಂತಾದರೆ ಸ್ವಾತಂತ್ರ್ಯಗಳು ಸರ್ವಶಕ್ತ ಸರ್ವ ಸ್ವತಂತ್ರನಾದ ಸರ್ವ ಸಮರ್ಥನಾದ ಪರಮಾತ್ಮನಿಗೆ ಮಾತ್ರ. ನ ಕರ್ಮಣ ವರ್ಧತೆ ನೋಕನೀಯ ಅನಂತ ಶ್ರುತಿ ಅದನ್ನೇ ಹೇಳ್ತಾ ಇದೆ. ಕರ್ಮದಿಂದ ವೃದ್ಧಿ ಹ್ರಾಸಗಳ ಯಾವುದೇ ವಿಕಾರ ಪರಮಾತ್ಮನಿಗೆ ಯಾವಾಗಲೂ ಇಲ್ಲ. ಅನಶ್ನನನ್ಯೋ ಅಭಿಚಾಕಶೀತಿ. ಪರಮಾತ್ಮ ಅನಶ್ನನ್ ಕರ್ಮದ ಫಲವನ್ನು ಯಾವ ಕಾಲಕ್ಕೂ ಊಟ ಮಾಡೋದಿಲ್ಲ, ಭೋಗ ಮಾಡೋದಿಲ್ಲ. ಆದರೂ ದಷ್ಟಪುಷ್ಟವಾಗಿದ್ದಾನೆ, ಕರ್ಮದ ಫಲವನ್ನು ಉಂಡ ಹಕ್ಕಿ ಸೊರಗಿದೆ ಅಂತ ಈ ರೀತಿಯಾಗಿ ದ್ವಾಸುಪರ್ಣ ಸಯುಜಾಸಕಾಯ ಅನುಶ್ರುತಿ ಕೂಡ ಹೇಳ್ತಾ ಇದೆ. ಇಂಥ ಪರಮಾತ್ಮ ಗುಣಬದ್ಧನೂ ಅಲ್ಲ. ಗುಣಗಳಿಂದ ಆಗ್ತಕ್ಕಂಥ ಜನನ ಮರಣ ಇದ್ಯಾವುದು ಕೂಡ ಪರಮಾತ್ಮನಿಗೆ ಸಂಬಂಧವೇ ಇಲ್ಲ. ಪರಮಾತ್ಮ ಅಜ, ಜನನ ಮರಣರಹಿತ ಅಂತ. ಹೀಗಾಗಿ ಪರಮಾತ್ಮ ಸರ್ವಶಕ್ತ ಸರ್ವಸಮರ್ಥ. ಲಕ್ಷ್ಮೀದೇವಿ ತ್ರಿಗುಣಗಳಿಗೆ ಅಭಿಮಾನಿ, ಅವಳು ಕೂಡ ನಿತ್ಯ ಮುಕ್ತಳು. ಇನ್ನು ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಎಲ್ಲರೂ ಕರ್ಮ ಅಂದರೆ ಸಾಧನೆಯಿಂದ ಮುಕ್ತಿಯನ್ನು ಹೊಂದುತ್ತಾರೆ. ಕರ್ಮವನ್ನು ಮಾಡಿ ಆ ಸಾಧನಕ್ಕೆ ಬೇಕಾಗಿರುವಂಥ ಉತ್ಕೃಷ್ಟ ಕರ್ಮಗಳನ್ನು ಮಾಡಿ ಅದು ಭಗವಂತನಿಗೆ ನಿವೇದನೆ ಮಾಡಿ ಸಾಧನೆಯಿಂದ ಮುಕ್ತಿ ಹೊಂದುವರು ಪರಮಾತ್ಮ ಮತ್ತು ಲಕ್ಷ್ಮೀದೇವಿ ನಿತ್ಯ ಮುಕ್ತರು. ಆದ್ದರಿಂದ ಪರಮಾತ್ಮನಿಗೆ ಸರಿಯಾದವರು ಸಮನಾದವರಾಗಲಿ ಪರಮಾತ್ಮನಿಗಿಂತ ಅಧಿಕರಾದವರಾಗಲಿ ನ ಭೂತೋ ನ ಭವಿಷ್ಯತಿ. ಸರ್ವೋದ್ರಿಕ್ತನೆನಿಸುವ ಸರ್ವರಿಂದಲಿ ಸರ್ವ ಕಾಲದಲ್ಲಿ ಸರ್ವಶ್ರೇಷ್ಠ ಸರ್ವೋತ್ತಮ ಅಂತ ಕರೆಸ್ಕೊಳ್ಳೋನು ಅಂತಾದರೆ ಪರಮಾತ್ಮ ಒಬ್ಬನೇ. ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ಕಾಲದಲ್ಲೂ ಅವನೇ. ಬ್ರಹ್ಮಾದಿ ದೇವತೆಗಳು ಮಹಾಲಕ್ಷ್ಮಿಯ ಕೃಪಾಕಟಾಕ್ಷಕ್ಕೆ ಪಾತ್ರರಾಗ್ತಕ್ಕಂಥ ಅಪೇಕ್ಷೆಯಿಂದ ಅವಳ ಪತಿಯಾಗಿರ್ತಕ್ಕಂಥ ಪರಮಾತ್ಮನನ್ನೇ ವಿದ್ಯುಕ್ತವಾಗಿ ಉಪಾಸನೆಯನ್ನು ಮಾಡ್ತಾರೆ. ಮಹಾಲಕ್ಷ್ಮೀದೇವಿ ತಾನು ಪ್ರಾದುರ್ಭಾವವಾಗಿದ್ದು ಅಪದ್ಮ ಸರೋವರ ಆ ಸೌಂದರ್ಯವನ್ನು ಮರೆತು ಶ್ರೀನಿವಾಸನ ಪಾದ ಕಮಲಗಳ ಸೌಂದರ್ಯವನ್ನು ಸದಾ ಅನುರಾಗದಿಂದ ಸ್ತೋತ್ರ ಮಾಡ್ತಾಳೆ. ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ. ಹೀಗೆ ಪರಮಾತ್ಮನನ್ನೇ ಸದಾಕಾಲ ಸೇವೆ ಮಾಡ್ತಕ್ಕಂಥವನು ಲಕ್ಷ್ಮೀ ಬ್ರಹ್ಮಾದಿಗಳು. ಸರ್ವ ಕಾಲದಲ್ಲಿ ಸರ್ವರಿಂದಲೇ ಸರ್ವೋತ್ತಮ ಅಂತ ಕರೆಸ್ಕೊಂಡಿರೋ ಇಂತಹ ಪರಮಾತ್ಮನನ್ನು ಭಕ್ತಿಪೂರ್ವಕವಾಗಿ ಸ್ತೋತ್ರಾದಿಗಳನ್ನು ಮಾಡು. ಅನ್ಯ ಪ್ರಸಕ್ತಿಗಳನ್ನು ಈಡಿಯಾಡಿ ಅಂದರೆ ಬಿಟ್ಟು, ಬೇರೆ ವಿಷಯಗಳನ್ನು ಬಿಟ್ಟು ಪರಮಾಸಕ್ತನಾಗಿರೋ ಹರಿಕಥಾಮೃತ ಪಾನ ವಿಷಯದಲ್ಲಿ ಅಂತ ನಮಗೆ ಮಾರ್ಗದರ್ಶನವನ್ನು ಕೊಡ್ತಾರೆ. ಆ ವಿಷಯ ಸುಖಗಳೇನಿದೆಯಲ್ಲ ಅದು ವಿಷ ಸಮಾನ ಆಗಿದೆ. ಯಾವತ್ತೂ ಕೂಡ ಅದು ನಮಗೆ ಒಳ್ಳೆಯದನ್ನು ಮಾಡಲ್ಲ, ಅನರ್ಥಕಾರಿಯಾಗೇ ಇರುತ್ತೆ. ಆದ್ದರಿಂದ ವಿಷಯಾಸಕ್ತರ ಜೊತೆ ಮಾತನಾಡಿದರೂ ಕೊನೆಗೆ ನಮಗೆ ಪರಂಪರೆಯಲ್ಲಿ ನರಕ ಅಂದಂತಮಸಿಗೋಗುವಂಥ ಸಂದರ್ಭಗಳು ಬರಬಹುದು. ಆದ್ದರಿಂದ ಅನ್ಯ ಪ್ರಸಕ್ತಿಯನ್ನು ಈಡಿಯಾಡಿ ಪರಮ ಭಕ್ತಿಯಿಂದ ಅಮೃತಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಹರಿಕಥಾಮೃತ ಪಾನವನ್ನು ಸದಾ ಮಾಡಬೇಕು. ಆಗ ಭಗವಂತ ಕರ್ಮ ವಿಮೋಚನೆಯನ್ನು ಮಾಡಿ ಮೋಕ್ಷಾನಂದ ಅನ್ನೋ ಅಮೃತವನ್ನು ನಮಗೆ ಪೂಣಿಸ್ತಾನೆ. ಈ ರೀತಿಯಾಗಿ ಸದಾ ನಿರಪೇಕ್ಷವಾಗಿ ಪರಮಾತ್ಮನ ಪಾದಕಮಲದಲ್ಲಿ ಭಕ್ತಿಯನ್ನು ಮಾಡು. ಅವನಿಗಿಂತ ಸಮರೂ ಇಲ್ಲ, ಅವನಿಗಿಂತ ಅಧಿಕರಂತೂ ಇಲ್ಲವೇ ಇಲ್ಲ. ಸಮಸ್ತ ಸುರಗಣದೊಳಗೆ ಹರಿ ವ್ಯತಿರಿಕ್ತರಿಲ್ಲ. ಆದ್ದರಿಂದ ಸರ್ವೋದ್ರಿಕ್ತ, ಸರ್ವೋತ್ತಮ, ಸರ್ವರಿಂದಲೇ ಸರ್ವ ಕಾಲದಲ್ಲಿ ಕರೆಸ್ಕೊಳ್ಳೋಣ ಅಂತಾದರೆ ಪರಮಾತ್ಮ ಮಾತ್ರ ಅಂತ ತಿಳಿಸ್ತಾರೆ. ಈಗ ಬ್ರಹ್ಮ, ವಾಯು ಅದೆಲ್ಲ ಪದವಿ. ಹಾಗೆ ಈ ಕಲ್ಪದಲ್ಲಿ ಪರಮಾತ್ಮ ಸರ್ವೋತ್ತಮ. ಹಿಂದೆ ಮುಂದಿನ ಕಲ್ಪಗಳಲ್ಲಿ ಬೇರೆಯವರು ಇದ್ದಿರ್ಬೋದಾ ಅಂತೇನೋ ಸಂಶಯ ಬಂದರೆ, ಸರ್ವ ಕಾಲದಲ್ಲೂ ಅವನೇ ಸರ್ವೋತ್ತಮ. ಅನಾದಿಯಿಂದ ಅನಂತ ಕಾಲಕ್ಕೂ ಅವನೇ ಸರ್ವೋತ್ತಮ. ಸಮರೇ ಇಲ್ಲ ಅಂತ ಆದಮೇಲೆ ಅಧಿಕಾರ ಇರುವಂಥ ಪ್ರಶ್ನೆಯೇ ಇಲ್ಲ. ಅಂತಹ ಪರಮಾತ್ಮನನ್ನು ಸದಾ ಸ್ತೋತ್ರಾದಿಗಳನ್ನು ಮಾಡು, ಹರಿಕಥಾಮೃತ ಪಾನವನ್ನು ಮಾಡು. ಆಗ ಭಗವಂತ ಕಾರುಣ್ಯ ಮಾಡಿ ಕರ್ಮ ವಿಮೋಚನವನ್ನು ಮಾಡಿ ಮೋಕ್ಷಾಮೃತವನ್ನೇ ಉಣಿಸ್ತಾನೆ ಅಂತ ತಿಳಿಸ್ತಾರೆ.